50 languages. 51 51 القيام بمهمات ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು. سأذهب إلى المكتبة العمومية. ನಾನು ಗ್ರಂಥಾಲಯಕ್ಕೆ ಹೋಗಲು ಇಷ್ಟಪಡುತ್ತೇನೆ. سأذهب إلى المحل بيع الكتب. ನಾನು ಪುಸ್ತಕದ ಅಂಗಡಿಗೆ ಹೋಗಲು ಇಷ್ಟಪಡುತ್ತೇನೆ. سأذهب إلى الكشك. ನಾನು ದಿನಪತ್ರಿಕೆಗಳ ಅಂಗಡಿಗೆ ಹೋಗಲು ಇಷ್ಟಪಡುತ್ತೇನೆ. ಸಸ್ತಾಯಿರು ಕಿತಾಬನ್ ನಾನು ಒಂದು ಪುಸ್ತಕವನ್ನು ಎರವಲು ತೆಗೆದುಕೊಳ್ಳುತ್ತೇನೆ. ಸಷ್ಟರಿ ಕಿತಾಬನ್ ನಾನು ಒಂದು ಪುಸ್ತಕವನ್ನು ಕೊಂಡುಕೊಳ್ಳುತ್ತೇನೆ. ಸಷ್ಟರಿ ಜರೀದತನ್ ಸಷ್ಟರಿ ಸಹೀಫತನ್ ನಾನು ಒಂದು ದಿನಪತ್ರಿಕೆ ಕೊಂಡುಕೊಳ್ಳುತ್ತೇನೆ. سأذهب إلى المكتبة العمومية لاستعارة كتاب. ನಾನು ಒಂದು ಪುಸ್ತಕವನ್ನು ಎರವಲು ತೆಗೆದುಕೊಳ್ಳಲು ಗ್ರಂಥಾಲಯಕ್ಕೆ ಹೋಗುತ್ತೇನೆ. سأذهب إلى المكتبة لشراء كتاب. ನಾನು ಒಂದು ಪುಸ್ತಕವನ್ನು ಕೊಂಡುಕೊಳ್ಳಲು ಒಂದು ಪುಸ್ತಕದ ಅಂಗಡಿಗೆ ಹೋಗುತ್ತೇನೆ. سأذهب إلى الكشك لشراء جريدة. ಒಂದು ದಿನಪತ್ರಿಕೆ ಕೊಂಡುಕೊಳ್ಳಲು ನಾನು ದಿನಪತ್ರಿಕೆಗಳ ಅಂಗಡಿಗೆ ಹೋಗುತ್ತೇನೆ. سأذهب إلى أخصائي البصريات. ನಾನು ಕನ್ನಡಕದ ಅಂಗಡಿಗೆ ಹೋಗುತ್ತೇನೆ. سأذهب إلى المتجر الكبير. ನಾನು ಸೂಪರ್ ಮಾರ್ಕೆಟ್ಗೆ ಹೋಗುತ್ತೇನೆ. سأذهب إلى الخباز. ನಾನು ಬೇಕರಿಗೆ ಹೋಗುತ್ತೇನೆ. سأشتري نظارة. ನಾನು ಒಂದು ಕನ್ನಡಕವನ್ನು ಕೊಳ್ಳಬೇಕು. سأشتري فاكهة وخضارا. ನಾನು ಹಣ್ಣು ತರಕಾರಿಗಳನ್ನು ಕೊಳ್ಳಬೇಕು. سأشتري خبز صمون وخبزا عاديا. ನಾನು ಬ್ರೆಡ್ ಮತ್ತು ಬನ್ಗಳನ್ನು ಕೊಳ್ಳಬೇಕು. سأذهب إلى أخصائي البصريات لشراء نظارة. ಒಂದು ಕನ್ನಡಕವನ್ನು ಕೊಳ್ಳಲು ನಾನು ಕನ್ನಡಕದ ಅಂಗಡಿಗೆ ಹೋಗುತ್ತೇನೆ. سأذهب إلى المتجر الكبير لشراء فاكهة وخضار. ಹಣ್ಣು ತರಕಾರಿಗಳನ್ನು ಕೊಳ್ಳಲು ನಾನು ಸೂಪರ್ ಮಾರ್ಕೆಟ್ಗೆ ಹೋಗುತ್ತೇನೆ. سأذهب إلى الخباز لشراء خبز صمون وخبز عادي. ಬ್ರೆಡ್ ಮತ್ತು ಬನ್ಗಳನ್ನು ಕೊಳ್ಳಲು ನಾನು ಬೇಕರಿಗೆ ಹೋಗುತ್ತೇನೆ.